ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ 5:30:17. ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ ನಿಮ್ಮ ರೇಡಿಯೋ ಗೆಳತಿ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜನಾ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ಡಾ ರಾಜೇಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳಬಹುದು. August 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. 2 ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳಿದರೆ, ನಾವು ಪ್ರತಿ ವರ್ಷ October 16ನ್ನ ವಿಶ್ವ ಆಹಾರ ದಿನ ಅಂತ ಆಚರಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಈ ವಿಶ್ವ ಆಹಾರ ದಿನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜನಾ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದಂತಹ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಈ ವಿಶ್ವ ಆಹಾರ ದಿನವನ್ನು ನಾವು ಪ್ರತಿ ವರ್ಷ October 16ರಂದು ಆಚರಿಸ್ತೀವಿ. ಈ ವಿಶ್ವ ಆಹಾರ ದಿನದ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಹೇಗೆ ಇದು ಆಚರಣೆಗೆ ಬಂತು ಅಂತ? ಹೌದು, ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದಂತಹ FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ ಏನಿದೆಯಲ್ಲ, ಅದರ ಸ್ಥಾಪನಾ ದಿನವನ್ನ October 16ರಂದು ನಾವು ವಿಶ್ವ ಆಹಾರ ದಿನವಾಗಿ 1979ರಿಂದಲೂ ಆಚರಿಸ್ತಾ ಬರಲಾಗುತ್ತಿದೆ. ಪ್ರತಿ ವರ್ಷವೂ ಕೂಡ ಒಂದು ಮಹತ್ವದ ಘೋಷವಾಕ್ಯದೊಂದಿಗೆ, ಸ್ಲೋಗನ್ನೊಂದಿಗೆ ಇದನ್ನ ವಿವಿಧ ಕಾರ್ಯಕ್ರಮಗಳ ಮೂಲಕ ಇವನ್ನ ಆಚರಿಸ್ತಾ ಇದ್ದೇವೆ. ಈ ದಿನದ ಆಚರಣೆಯ ಒಂದು ಮುಖ್ಯ ಉದ್ದೇಶ ಅಂದ್ರೆ ಜಗತ್ತಿನಾದ್ಯಂತ ಸುಸ್ಥಿರ ಆಹಾರ ಲಭ್ಯತೆಯನ್ನ ಎಲ್ಲರಿಗೂ ಖಾತ್ರಿಗೊಳಿಸುವುದು ಒಂದು ಮುಖ್ಯ ಉದ್ದೇಶ ಆಗಿದೆ. ಯಾಕಂದ್ರೆ ನಮಗೆ ನಮ್ಮ ದಿನನಿತ್ಯದ ಜೀವಿಸುವುದಕ್ಕೆ ಅತ್ಯಗತ್ಯವಾದಂತ ಆಹಾರದ ವಿಶೇಷವನ್ನು ನಾವು ಸಂಭ್ರಮಿಸುವುದರ ಜೊತೆಗೆ ಒಂದು ಹೊತ್ತಿನ ತುತಿಗಾಗಿ ಪರದಾಡುತ್ತಿರುವಂತಹ ಜನರ ಕುರಿತೂ ಕೂಡ ಜನಮಾನಸದಲ್ಲಿ ಇರಬಹುದು, ಸರ್ಕಾರಗಳಲ್ಲಿ ಇರಬಹುದು, ಜಾಗೃತಿ ಮೂಡಿಸಬಹುದು ಹಾಗೂ ಈ ಮೂಲಕ ಸಮಸ್ಯೆಗೆ ಪರಿಹಾರ ಕಲ್ಪಿಸುವುದು ಕೂಡ ಈ ದಿನದ ಆಚರಣೆಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಇನ್ನು ಮುಖ್ಯವಾಗಿ ಈ ವರ್ಷದ ಒಂದು ವಿಷಯ ಏನು ಅಂತೀರ? ಈ ವಿಶ್ವ ಆಹಾರ ದಿನ ಆಚರಣೆ ಮಾಡ್ತಾ ಇದೀವಲ್ಲ, ಯಾವ ಒಂದು ವಿಷಯವನ್ನು ಇಟ್ಕೊಂಡು ನಾವು ಆಚರಣೆ ಮಾಡ್ತಾ ಇದ್ದೀವಿ? ಈ ವರ್ಷದ ಒಂದು ಸ್ಲೋಗನ್ ಘೋಷವಾಕ್ಯ ಅಂದ್ರೆ ಅಗತ್ಯವಿರುವಷ್ಟು ಆಹಾರ ಎಲ್ಲರಿಗೂ ಆಹಾರ ಲಭ್ಯವಾಗುವ ದಿಶೆಯಲ್ಲಿ ಕಾರ್ಯಕ್ರಮಗಳನ್ನು ಹಾಕಿಕೊಡುವುದರ ಜೊತೆಗೆ ಪೋಷಕಾಂಶಗಳಿಂದ ಕೂಡಿದಂತಹ ಆಹಾರ ಲಭ್ಯವಾಗುವ ರೀತಿಯಲ್ಲಿ ನೋಡಿಕೊಳ್ಳುವುದು ಈ ವರ್ಷದ ಒಂದು ಮುಖ್ಯ ಘೋಷಣೆಯ ಒಂದು ಅಂಶವಾಗಿದೆ. ಅಂದ್ರೆ ಹೆಚ್ಚಿನ ಆಹಾರ ಬೆಳೆಯುವುದರ ಜೊತೆಗೆ ಅದನ್ನು ಸುಸ್ಥಿರ ರೀತಿಯಲ್ಲಿ ಬೆಳೆಸುವುದು, ಪರಿಸರಕ್ಕೆ ಒಂದು ಪೂರಕವಾಗಿ ಬೆಳೆಸುವಂತಹದ್ದು, ಹಾಗೂ ಪೋಷಕಾಂಶ ಯುಕ್ತವಾದಂತಹ ಆಹಾರವಾದ ಲಭ್ಯತೆಯನ್ನ ಎಲ್ಲರಿಗೂ ಸಿಗುವಂತೆ ನೋಡಿಕೊಳ್ಳುವುದು ಈ ವರ್ಷದ ಒಂದು ಘೋಷವಾಕ್ಯ ಅಂತ ಹೇಳಬಹುದು. ಈ ಜಾಗತಿಕ ಮಟ್ಟದಲ್ಲಿ ಜಾಗೃತಿ ಹಾಗೂ ಹಲವಾರು ಯೋಜನೆಗಳನ್ನ ರೂಪಿಸುವಂತಹ ದಿಶೆಯಲ್ಲಿ ಒಂದು ಈ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತಿನ ದಿನ ಆಚರಿಸ್ತಾ ಇದೆ. ಅಂದ್ರೆ ಮ್ಯಾರಥಾನ್ ಓಟ ಇರಬಹುದು, ಕಾಲ್ನಡಿಗೆ ಇರಬಹುದು, ಆಹಾರ ಪ್ರದರ್ಶನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು, ಮಕ್ಕಳಿಗಾಗಿ ಕಾರ್ಯಕ್ರಮ, ಈ ರೀತಿಯ ಹಲವಾರು ಕಾರ್ಯಕ್ರಮಗಳ ಮೂಲಕ ನಾವು ವಿಶ್ವ ಆಹಾರ ದಿನವನ್ನ ಈ ವರ್ಷ ಆಚರಿಸ್ತಾ ಇದ್ದೇವೆ. ಅಂದ್ರೆ ಮುಖ್ಯವಾಗಿ ಈಗ ನಮ್ಮ ದೇಶದ ಒಂದು ಸ್ಥಿತಿಯನ್ನು ತೆಗೆದುಕೊಂಡ್ರೆ ಪೋಷಕಾಂಶ ಆಹಾರದ ಲಭ್ಯತೆ ಎಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಇದೆ ಅಂತ. ಈಗ ನಮ್ಮ ದೇಶದ ಸಮಸ್ಯೆ ಬಂದ್ರೆ ನಮ್ಮ ಭಾರತದಲ್ಲಿ ಈಗ ಪೋಷಣೆ ಸಮಸ್ಯೆ ಒಂದು ಜಾಗತಿಕ ಪೋಷಣಾ ಅಧ್ಯಯನ ಅಂತ ಏನೊಂದು ವರದಿ ಏನಿದೆ ಅದರ ಪ್ರಕಾರ ಭಾರತ 107 ದೇಶಗಳ ಒಂದು ಲಿಸ್ಟ್ ನಲ್ಲಿ 94ನೇ ಸ್ಥಾನದಲ್ಲಿದೆ. ಅಂದ್ರೆ ಇದೊಂದು ದೊಡ್ಡ ಸಮಸ್ಯೆ ಅಂತ ನಾವು ಪರಿಗಣಿಸಲಾಗ್ತಾ ಇದೆ. ಆದ್ರೆ ನಮ್ಮ ದೇಶದ ಹಲವಾರು ರಾಜ್ಯಗಳು ಈ ಸಮಸ್ಯೆಯನ್ನು ಸಮರ್ಥವಾಗಿ ಎದುರಿಸುವ ದಿಶೆಯಲ್ಲಿ ಹಲವಾರು ಕಾರ್ಯಕ್ರಮ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ. ಇದೊಂದು ಒಂದು ಉತ್ತಮವಾದಂತಹ ಬೆಳವಣಿಗೆ. ಹಾಗೂ ಜಗತ್ತಿನ 30%ರಷ್ಟು ಕುಂಠಿತ ಬೆಳವಣಿಗೆಯ ಮಕ್ಕಳು ಏನಿದ್ದಾರೆ ಹಾಗೂ 50%ರಷ್ಟು ಅತಿ ಕುಂಠಿತ ಅಥವಾ ತೀರಾ ಕುಂಠಿತವಾದ ಬೆಳವಣಿಗೆ ಮಕ್ಕಳು ಭಾರತದಲ್ಲಿ ಕಂಡುಬರ್ತಾ ಇದ್ದಾರೆ. ಈ ರೀತಿ ಭಾರತದಲ್ಲಿ ಈ ಒಂದು ಕುಪೋಷಣೆ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳಬಹುದು. ಅಂದ್ರೆ ಈ ಕುಪೋಷಣೆಯ ನಿವಾರಣೆಗೆ ನಮ್ಮ ಭಾರತ ಸರ್ಕಾರ ಹಾಕೊಂಡಿರುವಂತ ಕ್ರಮಗಳು ಯೋಜನೆಗಳು ಏನೇನು? ಈಗ ಭಾರತ ಸರ್ಕಾರ ಈ ವಿಷಯಕ್ಕೆ ಬಂದಾಗ ನಮಗೆ ಅವಶ್ಯಕತೆ ಇರುವಕ್ಕಿಂತಲೂ ಹೆಚ್ಚಿನ ಆಹಾರವನ್ನೇನು ಬೆಳೀತಾ ಇದ್ದೇವೆ. ಆದರೆ ನಮ್ಮ ಜನರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಪ್ರಧಾನಮಂತ್ರಿ ಪೋಷಣ ಯೋಜನೆ ಅನ್ನುವಂತ ಯೋಜನೆಯನ್ನ ಇತ್ತೀಚಿನ ದಿನದಲ್ಲಿ ಆರಂಭಿಸಿದೆ. ಈ ಯೋಜನೆಯಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಎಲ್ಲ ಮಕ್ಕಳಿಗೆ ಅಂದ್ರೆ 8ನೇ ತರಗತಿಯವರೆಗಿನ ಎಲ್ಲ ಮಕ್ಕಳಿಗೆ ಬೇಯಿಸಿದ ಪೋಷಣಯುಕ್ತವಂತ ಊಟ ಕೊಡುವಂತ ಕಾರ್ಯಕ್ರಮ ಇದನ್ನ ಸುಮಾರು ಮುಂದಿನ 5 ವರ್ಷವರೆಗೆ ಘೋಷಣೆ ಮಾಡಿದ್ದಾರೆ. 1,00,000 ಕೋಟಿಗೂ ಹೆಚ್ಚು ಹಣವನ್ನ ಈ ಮೂಲಕ ತೆಗೆದಿಟ್ಟಿದ್ದಾರೆ. ಈ ಮೂಲಕ ಏನು ಅಂದ್ರೆ ಈ ಬೆಳೆಯುತ್ತಿರುವಂತಹ ಮಕ್ಕಳಿಗೆ ಉತ್ತಮವಾದ ಆರೋಗ್ಯ ಇರುವಂತೆ ಮಾಡುವಂತಹ ಕಾರ್ಯಕ್ರಮ ಇದು, ಪೋಷಣೆಯ ಆಹಾರವನ್ನು ಕೊಡುವ ಮೂಲಕ. ಈ ಕಾರ್ಯಕ್ರಮದ ರೂಪುರೇಷೆ ಹಾಗೂ ಇದರ ಇನ್ನೊಂದು ಉದ್ದೇಶ ಅಂತಂದ್ರೆ ದೇಶದ ಪ್ರತಿಯೊಂದು ಮಗುವು ಈ ಶಾಲೆಗೆ ದಾಖಲಿಸುವ ಮೂಲಕ ಶಿಕ್ಷಣ ಕೊಡುವುದು ಕೂಡ ಆಗಿದೆ. ಯಾಕಂದ್ರೆ ಯಾವಾಗ ಬಡ ಮಕ್ಕಳಿಗೆ ಶಾಲೆಯಲ್ಲಿ ಪೋಷಣವಂತ ಆಹಾರ ಸಿಗುತ್ತದೆ ಅನ್ನಾದಾಗ ಈ ಮಕ್ಕಳು ಶಾಲೆಯಿಂದ ಬಿಟ್ಟು ಹೋಗುವಂತ ಪ್ರಮಾಣವಾಗಲಿ ಅಥವಾ ದಾಖಲಿಸುವ ಪ್ರಮಾಣ ಹೆಚ್ಚಾಗುತ್ತೆ. ಹಾಗೂ ಈ ಮೂಲಕ ನಮ್ಮ ದೇಶ 12 ಕೋಟಿ ಮಕ್ಕಳಿಗೆ ಮುಂದಿನ 5 ವರ್ಷಗಳಲ್ಲಿ ಸಮರ್ಥ ಪೋಷಣಯುಕ್ತವಂತ ಆಹಾರವನ್ನ ಕೊಡುವಂತ ಒಂದು ಯೋಜನೆಯನ್ನ ಇದು ಅಳವಡಿಸಲಿದೆ. ಇದೇ ಯೋಜನೆಯಲ್ಲಿ ಪೋಷಣೆ ಒದಗಿಸುವುದರ ಜೊತೆಗೆ ಸ್ಥಳೀಯವಾಗಿ ಶಾಲೆಗಳಲ್ಲಿ ಪೋಷಣಯುಕ್ತ ಆಹಾರ ಬೆಳೆಯುವಂತ ತೋಟಗಳನ್ನ ಪ್ರೋತ್ಸಾಹಿಸುವ ಒಂದು ಅಂಶವೂ ಕೂಡ ಇದೆ. ಅಂದ್ರೆ ಮಕ್ಕಳೇ ತಮಗೆ ಬೇಕಾಗುವಂತಹ ಪೋಷಣಯುಕ್ತ ಆಹಾರಗಳನ್ನ ತರಕಾರಿ ಹಣ್ಣುಗಳನ್ನ ಬೆಳೆಯುವಂತ ಒಂದು ಯೋಜನೆಯೂ ಇದೆ. ಹಾಗೂ ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ ಅಂತ ಏನ್ ಕರಿತಾ ಇದ್ದಾರೆ ಹಾಗೂ ಯಾವುದೇ ಜಿಲ್ಲೆಗಳಲ್ಲಿ ಇದು ಏನು ರಕ್ತಹೀನತೆ ಅನಿಮಿಯಾ ಇದೆಯೋ ಅಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನು ಕೂಡ ಒದಗಿಸುವಂತಹ ಒಂದು ಕಾರ್ಯಕ್ರಮ ಇದರೊಳಗೆ ಒಳಗೊಂಡಿದೆ. ಅಂದ್ರೆ ಅಕ್ಕಿ, ಗೋಧಿ, ದ್ವಿದಳ ಧಾನ್ಯ ಅಥವಾ ಬೇಳೆ ತರಕಾರಿಗಳ ಜೊತೆಗೆ ಇವನ್ನ ಹಾಲು ಮತ್ತು ಮೊಟ್ಟೆ ಇತ್ಯಾದಿಗಳನ್ನು ಕೊಡುವಂತ ಒಂದು ಇದನ್ನು ಕೂಡ ಸರ್ಕಾರ ಹಾಕಿದೆ. ಇನ್ನೊಂದು ಬಹಳ ಒಂದು ಉತ್ತಮವಾದ ಅಂಶ ಅಂದ್ರೆ ಆಹಾರ ತಜ್ಞರ ಮುಖಾಂತರ ಮಕ್ಕಳ ಆರೋಗ್ಯ ಹಾಗೂ ಬೆಳವಣಿಗೆ ಹಾಗೂ ಅವರಿಗೆ ಅವಶ್ಯಕತೆ ಇರುವಂತಹ ಪೋಷಕಾಂಶಗಳ ಬಗ್ಗೆ ತಪಾಸಣೆ ಮಾಡಿ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳುವುದು ಕೂಡ ಇದರೊಳಗೆ ಇದೆ. ಇದರೊಳಗೆ ಮತ್ತೆ ಇದೇ ಯೋಜನೆಯಲ್ಲಿ ಸ್ಥಳೀಯವಾಗಿ ಬೆಳೆಯುತ್ತಿರುವಂತಹ ಪೋಷಣಯುಕ್ತ ಆಹಾರ ಬೆಳೆಯುವ ಈಗ ನಮ್ಮಲ್ಲಿ ಏನು ನಾವು ನ್ಯೂಟ್ರಿ ಸೀರಿಯಲ್ಸ್ ಅಂತ ಹೇಳ್ತೀವಿ ರಾಗಿ ಆ ರೀತಿಯ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯೋದಕ್ಕೆ ಉತ್ತೇಜನ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ಸರ್ಕಾರ ಕ್ರಮವನ್ನು ಕೊಳ್ಳುತ್ತಾ ಇದೆ. ಇದರ ಅಲ್ಲದೆ ನೋಡಿ ರಕ್ತಹೀನತೆಯ ಮುಕ್ತ ಭಾರತ ಅನಿಮಿಯಾ ಫ್ರೀ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಇದೆ. ಹಾಗೂ ರಾಷ್ಟ್ರೀಯ ಆಹಾರ ಭದ್ರತೆ ಕಾರ್ಯಕ್ರಮ 2013 ನಡೆದುಕೊಂಡು ಬಂದಿದೆ. ಪ್ರಧಾನಮಂತ್ರಿಯವರ ಮಾತೃವಂದನಾ ಯೋಜನೆ ಅಂತ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಇರುವಂತ ಈ ರೀತಿ ಹಲವಾರು ಯೋಜನೆಗಳ ಮೂಲಕ ಪೋಷಕಾಂಶಯುಕ್ತವಾದಂತಹ ಹಾಗೂ ಅವಶ್ಯಕತೆಗೆ ತಕ್ಕಷ್ಟು ಆಹಾರವನ್ನ ಒದಗಿಸುವ ದಿಶೆಯಲ್ಲಿ ಸಮಾಜದ ಕಟ್ಟಕಡೆಗಿನ ವ್ಯಕ್ತಿಗೆ ಯೋಜನೆಯನ್ನ ತಲುಪಿಸುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಈಗ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚುವಂತಹ ದೃಷ್ಟಿಯಿಂದ ಸಿರಿಧಾನ್ಯಗಳಿಗೂ ಕೂಡ ಒತ್ತನ್ನು ನೀಡಲಾಗ್ತಾ ಇದೆ. ಹೌದು, ಮತ್ತೆ ದ್ವಿದಳ ಧಾನ್ಯಗಳ ಉತ್ಪಾದನೆಗೂ ಒತ್ತು ನೀಡಲಾಗ್ತಾ ಇದೆ. ಹೌದು, ಈಗ ಭಾರತದಲ್ಲಿ ದ್ವಿದಳ ಧಾನ್ಯದಲ್ಲೂ ಕೂಡ ನಾವು ಸಹ ಹೆಚ್ಚು ಕಡಿಮೆ ಸ್ವಾವಲಂಬನೆ ಸಾಧಿಸ್ತಾ ಇದ್ದೇವೆ. ಆಹಾರ ಧಾನ್ಯಗಳಲ್ಲಿ ಮಾತ್ರ ನಾವು ಬೇಕಾಗಿಂತ ಜಾಸ್ತಿ ಬೆಳೀತಾ ಇದ್ದೇವೆ. ಎಣ್ಣೆ ಏನು ಅಡಿಗೆ ಎಣ್ಣೆ ಅಥವಾ ಖಾದ್ಯ ತೈಲ ಅಂತ ಹೇಳ್ತೀವೋ ಅದರೊಳಗೆ ಮಾತ್ರ ನಮ್ಮಲ್ಲಿ ಕೊರತೆ ಇದೆ. ಈ ನಾವು ಇದಿರಬಹುದು ಯಾವ್ದು ತೋಟಗಾರಿಕಾ ಬೆಳೆಗಳು, ಯಾಕಂದ್ರೆ ಈ ತೋಟಗಾರಿಕಾ ಬೆಳೆಗಳೇನಿದೆ ಇವು ಪೋಷಕಾಂಶಗಳನ್ನು ಒದಗಿಸುವ ದೃಷ್ಟಿಯಲ್ಲಿ ಹಣ್ಣು ಹಂಪಲು ತರಕಾರಿಗಳು ಬಹಳ ಮುಖ್ಯವಾದಂತವು. ಜೊತೆಗೆ ಹಾಲು ಮೊಟ್ಟೆ ಮಾಂಸ ಮೀನು ಇವೆಲ್ಲೂ ಕೂಡ ನಮ್ಮಲ್ಲಿ ನಾವು ಸ್ವಾವಲಂಬನೆಯನ್ನ ಹೊಂದಿರುವುದರಿಂದ ನಾವು ಈಗ ನೋಡಿರಬಹುದು ಈ ಒಂದು ಕೋವಿಡ್ ಟೈಮ್ನಲ್ಲೂ ಕೂಡ ನಮ್ಮ ದೇಶದ 80 ಕೋಟಿಗೂ ಅಧಿಕ ಜನರಿಗೆ ಕಡಿಮೆ ದರದಲ್ಲಿ ಅಥವಾ ಫ್ರೀಯಾಗಿ ಕೂಡ ಆಹಾರವನ್ನು ಒದಗಿಸುವ ಯೋಜನೆಯನ್ನ ನಾವು ಮಾಡುವ ಮೂಲಕ ಒಂದು ಕಷ್ಟದ ಸಮಯದಲ್ಲಿ ಸಮಾಜದ ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡುವಂತಹ ಕಾರ್ಯಕ್ರಮವನ್ನ ನಮ್ಮ ದೇಶ ಸಮರ್ಥವಾಗಿ ಮಾಡಿಕೊಂಡು ಬಂದಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ. ಹೌದು, ತಾವು ಖಾದ್ಯ ತೈಲ ಅಂತ ಹೇಳಿದಾಗ ಈ ಆಯಿಲ್ ಪಾಮ್ ಬೆಳೆಗೆ ಉತ್ತೇಜನ ಕೊಡುವಂತ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಹೌದು, ಈ ವರ್ಷ ಅದೊಂದು ದೊಡ್ಡ ಯೋಜನೆ. ಅದರೊಳಗೂ ಪೂರ್ವೋತ್ತರ ರಾಜ್ಯಗಳು ಏನಿದಾವೆ ಅಲ್ಲಿ ಈ ಒಂದು ಯೋಜನೆಯನ್ನ ದೊಡ್ಡ ಪ್ರಮಾಣದಲ್ಲಿ ಹಾಕಲಿಕ್ಕೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಜೊತೆಗೆ ಈ ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆ ಮೂಲಕ ಮೀನಿನ ಉತ್ಪಾದನೆ ಹೆಚ್ಚು ಮಾಡಿ ಹೌದು ಅದ್ರ ಮೂಲಕ ಕೂಡ ಪೌಷ್ಟಿಕಯುಕ್ತ ಆಹಾರ ಒಂದು ಒದಗಿಸೋದಕ್ಕೂ ಒಂದು ಅನುಕೂಲವನ್ನು ಮಾಡಿಕೊಡಲಾಗಿದೆ. ಹೌದು, ಯಾಕಂದ್ರೆ ನೋಡಿ ಇವತ್ತಿನ ದಿನ ನಾವು ಜಗತ್ತಿನ ಒಂದು ಅಂಕಿ ಸಂಖ್ಯೆನೆ ತೆಗೆದುಕೊಂಡ್ರೆ ಸುಮಾರು 300 ಕೋಟಿ ಜನ ಜಗತ್ತಿನಲ್ಲಿ ಹೇಳ್ತಾರೆ. ಅಂದ್ರೆ 300 ಕೋಟಿ ಜನ ಅಂದ್ರೆ ಶೇಕಡ 40% ಜನರಿಗೆ ಅವರಿಗೆ ಅವಶ್ಯಕತೆ ಇರುವಷ್ಟು ಪೋಷಕಾಂಶಗಳು ಉಳ್ಳಂತಹ ಆಹಾರ ಸಿಗ್ತಾ ಇಲ್ಲ. ಅಂದ್ರೆ ಪ್ರೋಟೀನ್ ಇರಬಹುದು, ನಾರು ಇರಬಹುದು, ವಿಟಮಿನ್ಗಳಿಂದ ತುಂಬಿರುವಂತಹ ಆಹಾರ ಅವರಿಗೆ ಅದನ್ನ ಖರೀದಿಸುವ ಶಕ್ತಿ ಇಲ್ಲ, ಆರ್ಥಿಕ ಅನುಕೂಲ ಇಲ್ಲ. ಜಗತ್ತಿನ ಸುಮಾರು 821 ದಶಲಕ್ಷ ಜನರು ಇತ್ತೀಚಿನ ವರದಿ ಹೇಳುತ್ತದೆ 821 ದಶಲಕ್ಷ ಜನಗಳು ಪೋಷಕಾಂಶಗಳ ಕೊರತೆಯಿಂದ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅಂತ. ಅದರಲ್ಲಿ 99% ಜನ ನಮ್ಮ ಅಭಿವೃದ್ಧಿಶೀಲ ಅಂದ್ರೆ ಬಡ ರಾಷ್ಟ್ರಗಳ ಪ್ರಜೆಗಳೇ ಆಗಿದ್ದಾರೆ. ಅಲ್ಲದೆ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಈ ಒಂದು 99% ಹೇಳೋದ್ರಲ್ಲಿ ಶೇಕಡ 60% ಹಸಿವಿನಿಂದ ಬಳಲುತ್ತಿರುವ ಜನ ನಮ್ಮ ಹೆಣ್ಣು ಮಕ್ಕಳು ಅನ್ನುವುದು ತುಂಬಾ ದುಃಖಕರದ ಸಮಸ್ಯೆ. ಅಲ್ಲದೆ 20 ದಶಲಕ್ಷ ಮಕ್ಕಳು ಹುಟ್ಟುವಾಗಲೇ ಕಡಿಮೆ ತೂಕದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಅಂದ್ರೆ ಈ ರೀತಿ ಕಡಿಮೆ ತೂಕದ ಮಕ್ಕಳು ಹುಟ್ಟಿದಾಗ ಅವರು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ. ಹಾಗಾಗಿ ಪೋಷಕಾಂಶಯುಕ್ತ ಆಹಾರವನ್ನ ಒದಗಿಸುವುದು ಗರ್ಭಿಣಿಯರಿಗಿರಬಹುದು, ತಾಯಂದಿರಿಗಿರಬಹುದು ಹಾಗೂ ಮಕ್ಕಳಿಗೆ ಇರಬಹುದು, ಈ ಒಂದು ಕಾರ್ಯಕ್ರಮ ಬಹಳ ಒಂದು ಸಮಾಜದ ಒಟ್ಟಾರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವದ ಕಾರ್ಯಕ್ರಮ ಅಂತ ಹೇಳಬಹುದು. ಜೊತೆಗೆ ಈ ನೀರು ಕೂಡ ಈ ಪೌಷ್ಟಿಕತೆಯಲ್ಲಿ ಸೇರಿಕೊಳ್ಳುತ್ತೆ. ಹೌದು, ಮತ್ತೆ ಮನೆ ಮನೆಗೂ ಕೂಡ ನಲ್ಲಿ ಮೂಲಕ ಶುದ್ಧ ನೀರನ್ನು ಒದಗಿಸುವಂತ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಕೂಡ ಸರ್ಕಾರ ಪ್ರಾರಂಭ ಮಾಡಿದೆ. ಹೌದು, ಅದರೊಳಗೆ ನೀವು ಈಗ ಹೇಳೋದು ಬಹಳ ಒಂದು ಉತ್ತಮ ಅಂಶ. ಯಾಕಂದ್ರೆ ಯಾವಾಗ ಒಂದು ಶುದ್ಧವಾದ ಕುಡಿಯುವ ನೀರು ಸಿಗೋದಿಲ್ಲವೋ ಅದರಲ್ಲಿ ಈ ವಿವಿಧ ರೀತಿಯ ಕಾಯಿಲೆಗಳ ಪ್ರಮಾಣ ಕೂಡ ಜಾಸ್ತಿ. ಹಾಗಾಗಿ ಈ ದಿಸೆಯಲ್ಲಿ ಒಂದು ಸರ್ಕಾರ ಕುಡಿಯುವ ನೀರನ್ನ ಒದಗಿಸುವ ಜೊತೆಗೆ ಆರೋಗ್ಯವನ್ನು ಕೂಡ ಕಾಪಾಡುವ ದೃಷ್ಟಿಯಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ ಈ ಆಹಾರ ಉತ್ಪಾದನೆಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳನ್ನು ಅನುಸರಿಸುವಂತಹದ್ದು ಅಂತ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮಾಹಿತಿಯನ್ನ? ಹೌದು, ಈ ವರ್ಷದ ಒಂದು ಮಹತ್ವದ ಒಂದು ಅಂಶ ಈ ವಿಶ್ವ ಆಹಾರ ದಿನದ ಅಂತಂದ್ರೆ ಪರಿಸರ ಸ್ನೇಹಿಯಾದ ರೀತಿಯಲ್ಲಿ ಆಹಾರವನ್ನ ನಾವು ಬೆಳೆಯುವಂತದ್ದು. ಹಾಗೂ ಯಾಕಂದ್ರೆ ನೋಡಿ ಆಹಾರ ಉತ್ಪಾದನೆ ಹಾಗೂ ಒಂದು ಬಳಕೆ ವ್ಯವಸ್ಥೆ ಅಥವಾ ಏನು ಸರಪಣಿ ಇದೆ ಇದು ಸಾಕಷ್ಟು ಸಂಕೀರ್ಣವಾಗಿದೆ. ಇದರಲ್ಲಿ ಪ್ರತಿಯೊಬ್ಬರು ನಾವು ಭಾಗವಹಿಸುತ್ತಿದ್ದೇವೆ. ಈ ಜಗತ್ತಿನಲ್ಲಿ ಹುಟ್ಟಿದ ಎಲ್ಲ ಜೀವಿಗಳು ಈ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಸರಪಣಿಯ ಭಾಗವಾಗಿದ್ದೇವೆ. ನಾವು ಯಾವ ಆಹಾರವನ್ನ ಬೆಳೆಯುತ್ತಿದ್ದೇವೆ ಹಾಗೂ ತಿನ್ನುತ್ತಿದ್ದೇವೆ ಸಂಗ್ರಹಿಸುತ್ತಿದ್ದೇವೆ ಎಲ್ಲವೂ ಕೂಡ ಈ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ. ಸುಸ್ಥಿರ ಕೃಷಿ ಮತ್ತು ಆಹಾರ ವ್ಯವಸ್ಥೆಯಲ್ಲಿ ಈ ವೈವಿಧ್ಯಪೂರ್ಣವಾದಂತಹ ಪೋಷಕಾಂಶಯುಕ್ತವಾದಂತಹ ಹಾಗೂ ಸುರಕ್ಷಿತವಾದಂತಹ ಆಹಾರ ನಮ್ಮ ಪ್ರತಿಯೊಬ್ಬರಿಗೂ ಕೈಗೆ ಎಟಕುತ್ತಿರಬೇಕು ಅನ್ನುವಂತಹ ಧ್ಯೇಯವನ್ನ ಈ ವರ್ಷದ ವಿಶ್ವ ಆಹಾರ ದಿನ ಒಳಗೊಂಡಿದೆ. ಒಟ್ಟಾರೆ ಯಾರೂ ಕೂಡ ಹಸಿವೆಯಿಂದ ಬಳಲಬಾರದು ಹಾಗೂ ಕುಪೋಷಣೆ ಸಮಸ್ಯೆಯಿಂದಲೂ ಬಳಲಬಾರದು ಅನ್ನುವುದು ಮೂಲ ಉದ್ದೇಶ. ಹಾಗೂ ಮಾರುಕಟ್ಟೆಯಲ್ಲಿ ಅವಶ್ಯಕತೆಗೆ ಬೇಕಾಗುವಷ್ಟು ಸಂಗ್ರಹಣೆ ಕೂಡ ಇರಬೇಕು. ಹಾಗಂತ ಯಾವುದೇ ರೀತಿಯಲ್ಲಿ ನಷ್ಟ ನೋಡಿ ಫುಡ್ ವೇಸ್ಟ್ ಬಗ್ಗೆ ಕೂಡ ಈ ವರ್ಷದ ವಿಶ್ವ ಆಹಾರ ದಿನದಲ್ಲಿ ಬಹಳ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆಹಾರ ಏನು ಸರಪಣಿ ಇದೆಯಲ್ಲ ಇದು ವಾತಾವರಣದ ವೈಪರೀತ್ಯದಿಂದಾಗಿ ಹಾಗೂ ರೋಗ ರುಜಿನೆ ಬೆಲೆ ವೈಪರೀತ್ಯ ಇವುಗಳಿಂದಾಗಿ ಇನ್ನು ಕೆಲವೊಮ್ಮೆ ಮಾನವ ನಿರ್ಮಿತ ಸಮಸ್ಯೆ ಈ ವರ್ಷ ನಾವು ಈಗ ಅಫ್ಘಾನಿಸ್ತಾನದಲ್ಲಿ ಏನ್ ಕೇಳ್ತಾ ಇದ್ದೇವೆ ಅಲ್ಲಿ ಮಾನವ ನಿರ್ಮಿತ ಸಮಸ್ಯೆಯಿಂದನೂ ಕೂಡ ಈ ಒಂದು ಆಹಾರ ಸರಪಣಿಯಲ್ಲಿರುವ ವಿವಿಧ ಘಟಕಗಳು ತೊಂದರೆಗೆ ಸೇರಿದ್ವು. ಇದರಿಂದ ಪ್ರತಿಯೊಬ್ಬನಿಗೂ ಕೂಡ ಇದು ಪರಿಣಾಮ ಬೀರುತ್ತೆ. ಒಟ್ಟಾರೆ ಉತ್ತಮ ಬೆಳೆ ವ್ಯವಸ್ಥೆ, ಉತ್ತಮವಂತ ಪೋಷಣಯುಕ್ತ ಆಹಾರ, ಉತ್ತಮ ಪರಿಸರ ಇವನ್ನ ಈ ವರ್ಷದ ವಿಶ್ವ ಆಹಾರ ದಿನ ಕರೆ ಕೊಡ್ತಾ ಇದೆ. ಹಾಗೂ ಎಲ್ಲರಿಗೂ ಉತ್ತಮ ಜೀವನಕ್ಕೆ ಬೇಕಾಗುವಂತಹ ದಿಶೆಯಲ್ಲಿ ಸಹಭಾಗಿಗಳಾಗಬೇಕು. ಅಂದ್ರೆ ಕೇವಲ ನೋಡಿ ಸರ್ಕಾರ ಮಾತ್ರ ಅಲ್ಲ, ಇದರೊಳಗೆ ಖಾಸಗಿ ಸಂಸ್ಥೆಗಳು ಇರಬಹುದು, ಹಾಗೂ ನಮ್ಮ ಸಮಾಜದ ಎಲ್ಲ ರೀತಿಯ ಘಟಕಗಳು, ಸಾಮಾಜಿಕ ಸಂಸ್ಥೆಗಳು ಇರಬಹುದು, ಟ್ರೇಡರ್ಸ್ ಇರಬಹುದು, ಪ್ರತಿಯೊಬ್ಬರು ಯಾವ ಆಹಾರ ಸರಪಣಿಯಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರೂ ಇದು ಪರಿಸರಕ್ಕೆ ಪೂರಕವಾಗಿ ಇರುವ ರೀತಿಯಲ್ಲಿ ಭಾಗವಹಿಸಬೇಕು ಹೇಳುವ ಬಗ್ಗೆ ಸರ್ಕಾರಕ್ಕೆ ಇದು ಮನವರಿಕೆ ಮಾಡಿಕೊಡ್ತಾ ಇದೆ. ಆ ಕುರಿತು ಬೇಕಾಗಿರುವಂತಹ ಒಂದು ಉತ್ತಮ ವಾತಾವರಣವನ್ನ, ಕಾರ್ಯಕ್ರಮವನ್ನ ನಿರ್ಮಿಸಿಕೊಡಬೇಕು ಅಂತ ಇದು ಎಲ್ಲ ದೇಶದ ಸರ್ಕಾರಗಳಿಗೆ ಈ ವರ್ಷದ ವಿಶ್ವ ಆಹಾರ ದಿನದ ಒಂದು ಒತ್ತಾಸೆ ತಿಳಿಸಲಾಗ್ತಾ ಇದೆ. ವಿಶೇಷವಾಗಿ ನಮ್ಮ ರೈತರು, ಯಾಕಂದ್ರೆ ನಮ್ಮ ಆಹಾರ ಉತ್ಪಾದನೆ ಶಿಲ್ಪಿಗಳು ಅವರೇನೆ. ಹೌದು, ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ಹೇಳಬೇಕಾಗತ್ತೆ ಎಲ್ಲರೂ. ಹೌದು ಹೌದು, ಇದ್ರ ಜೊತೆಗೆ ಅವರ ಒಂದು ಯಾವ ಹೊಸ ತಾಂತ್ರಿಕತೆಗಳನ್ನ ಅವರು ಏನು ಅಳವಡಿಸಿಕೊಂಡ್ರು, ತಾಂತ್ರಿಕತೆಗಳನ್ನ ವಿವಿಧ ಸಂಶೋಧನಾ ಸಂಸ್ಥೆಗಳು, ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳಿರುವಂತಹ ಸಂಸ್ಥೆಗಳು ಏನು ಅಭಿವೃದ್ಧಿಪಡಿಸಿವೆ, ಹಾಗೂ ಇವುಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ಸರ್ಕಾರ ಅದಕ್ಕೆ ಬೇಕಾಗಿರುವಂತಹ ನೀತಿ ನಿರೂಪಣೆಗಳನ್ನ ಏನು ಹಾಗೂ ಸಹಾಯಧನವನ್ನ ವಿವಿಧ ಯೋಜನೆಗಳನ್ನ ನಿರ್ಮಿಸುವ ಮೂಲಕ, ನಿರ್ಮಿಸಿ ಅನುಷ್ಠಾನಗೊಳಿಸುವ ಮೂಲಕ ನಮ್ಮ ದೇಶದಲ್ಲಿ ಆಹಾರ ಸುಸ್ಥಿರತೆ, ಆಹಾರ ಭದ್ರತೆ ಹಾಗೂ ಪೋಷಕಾಂಶಯುಕ್ತ ಆಹಾರದ ಇದರಲ್ಲಿ ರೈತರು, ಸರ್ಕಾರ ಹಾಗೂ ವಿವಿಧ ಸಂಸ್ಥೆಗಳು ಒಂದು ಕಾರ್ಯನಿರ್ವಹಿಸುತ್ತಿರುವಂತದ್ದು ತುಂಬಾ ಸಂತೋಷದ ವಿಷಯ ಅಂತ ಹೇಳಬಹುದು. ಆಹಾರ ಒಂದು ನಷ್ಟ ಆಗದನ್ನು ತಡೆಯೋದಕ್ಕೆ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಈ ಸಂಸ್ಕರಣೆಗೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇದೆ. ಹೌದು, ಅಂದ್ರೆ ಅವುಗಳನ್ನ ಸಂಗ್ರಹಣೆ ಮಾಡಿ, ಅವುಗಳ ಮೌಲ್ಯವರ್ಧನೆ ಮಾಡಿ ನಾವು ಒರಗಿಸುವಂತದ್ದು, ಮತ್ತೆ ಅವುಗಳಿಗೆ ಹೆಚ್ಚಿನ ಪೋಷಕಾಂಶಗಳನ್ನು ಸೇರಿಸುವಂತದ್ದು. ಹೌದು, ಇದು ಕೂಡ ಇವತ್ತು ಸರ್ಕಾರದ ಒಂದು ಮುಖ್ಯವಾದ ಯೋಜನೆ ಆಗಿದೆ. ಹೌದು, ಅದೇ ಆಹಾರ ಸರ್ಪಣಿ ಏನು ಬಂತಲ್ಲ, ಅಂದ್ರೆ ಆಹಾರ ಉತ್ಪಾದನೆಯಿಂದ ಪ್ರಾರಂಭವಾಗಿ ಕನ್ಸಂಪ್ಷನ್ ಅಂದ್ರೆ ಬಳಕೆ ಆಗುವುದರೊಳಗೆ ಯಾವ ಹಂತದಲ್ಲಿ ವಿವಿಧ ರೀತಿಯ ಒಂದು ಚಟುವಟಿಕೆಗಳು ಜನರು ಏನು ಭಾಗವಹಿಸುತ್ತಾರೆ, ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಪರಿಸರಕ್ಕೆ ಪೂರಕವಾಗಿ ಹಾಗೂ ವೇಸ್ಟೇಜ್ ಕಡಿಮೆ ಆಗುವಂತ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗುದು ಅವಶ್ಯಕ ಅಂತ ಇವತ್ತಿನ ಒಂದು ವಿಶ್ವ ಆಹಾರ ದಿನದಲ್ಲಿ. ಯಾಕಂದ್ರೆ ನೋಡಿ, ಈ ಕೃಷಿ ಉತ್ಪಾದನೆ ಕ್ಷೇತ್ರ ಏನಿದೆ, ಇದರಲ್ಲಿ ಸುಮಾರು 100 ಕೋಟಿ ಜನರು ಜೀವನ ನಡೆಸುತ್ತಿದ್ದಾರೆ. ಇದೊಂದು ಅತ್ಯಂತ ದೊಡ್ಡ ಉದ್ಯಮ, 100 ಕೋಟಿ ಜನರ ಉದ್ಯಮ. ಮತ್ತೆ ಸರ್ಕಾರ ಈ ಮೆಗಾ ಫುಡ್ ಪಾರ್ಕ್ಗಳು ಅಂತ ಪ್ರಾರಂಭ ಮಾಡಿದೆ. ಹೌದು, ಮತ್ತೆ ಖಾಸಗಿಯವರಿಗೆ ಸಾಕಷ್ಟು ಈಗ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೌದು, ಅವರು ಕೂಡ ಈ ಸಂಸ್ಕರಣೆಯಲ್ಲಿ ಕೈ ಜೋಡಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಎಲ್ಲರೂ ಕೈ ಜೋಡಿಸಬೇಕಾದಂತ ಅವಶ್ಯಕತೆಯನ್ನ ಇವತ್ತಿನ ವಿಶ್ವ ಆಹಾರ ದಿನ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಹಾರ ಉತ್ಪಾದನೆ ಇರಬಹುದು, ಬಳಕೆ ಇರಬಹುದು, ದುರ್ಬಳಕೆ ಇರಬಹುದು, ಹಾಳು ಮಾಡುವುದು, ನಷ್ಟ ಮಾಡುವುದು, ಇವೆಲ್ಲವೂ ಕೂಡ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತಿರ್ತದೆ. ಹಾಗೂ ಪರಿಸರದ ಮೇಲೊಂದೇ ಅಲ್ಲ, ಆರ್ಥಿಕತೆ ಮೇಲೆ, ದೇಶದ ಆರ್ಥಿಕತೆ, ನಮ್ಮ ವೈಯಕ್ತಿಕ ಆರ್ಥಿಕತೆ ಎಲ್ಲರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತದೆ. ಈಗ ನಾನು ಈಗಾಗಲೇ ಹೇಳಿದಾಗೆ 300 ಕೋಟಿ ಜನರಿಗೆ ಪೋಷಣಯುಕ್ತ ಆಹಾರ ದುರ್ಲಭವಾದರೆ ಒಂದು ಕಡೆ, ಇನ್ನೊಂದು ಕಡೆ ಅತಿಯಾದಂತ ಆಹಾರ ಬಳಕೆಯಿಂದ ಅತಿಯಾದಂತ ತೂಕ, ಬೊಜ್ಜು ಹಾಗೂ ಅದರಿಂದಾಗಿ ಹಲವು ರೀತಿಯ ಕಾಯಿಲೆಗಳು ಜಗತ್ತಿನಲ್ಲಿ ಒಂದು ದೊಡ್ಡ ಸಮಸ್ಯೆಗಳಾಗಿವೆ. ಎರಡೂ ಕೂಡ ಸಮಸ್ಯೆಗಳೇ. ಇವುಗಳೆಲ್ಲದರ ಸಮತೋಲನಕ್ಕೆ ಈ ಸರ್ಕಾರಗಳು, ಖಾಸಗಿ ಸಂಸ್ಥೆಗಳು, ಜನಸಾಮಾನ್ಯರು ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಳ್ಳಲಿಕ್ಕೆ ಈ ಒಂದು ಈ ವರ್ಷದ ವಿಶ್ವ ಆಹಾರ ದಿನ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ನಾವು ಈಗ ಕೋವಿಡ್ ಡೇ ಬಂದಾಗ ನೋಡಿ, ಈ ವರ್ಷ ಕಳೆದ 2 ವರ್ಷದಿಂದ ಈ ಒಂದು ಏನು ಮಹಾಮಾರಿ ಬಂತು, ಇದೊಂದು ದೊಡ್ಡ ಪಾಠವನ್ನೇ ಜಗತ್ತಿಗೆ ಕಲಿಸಿದೆ. ಅದರೊಂದಿಗೆ ವಾತಾವರಣದ ವೈಪರೀತ್ಯ, ಇವತ್ತಿನ ದಿನ ನೋಡಿ ನಮ್ಮ ಬೆಂಗಳೂರಿನಲ್ಲೇ ಬಹಳಷ್ಟು ಏರಿಯಾದಲ್ಲಿ ಅತ್ಯಂತ ಅಧಿಕ ಮಳೆಯಿಂದಾಗಿ ಹಲವಾರು ರೀತಿಯ ಸಂಕಷ್ಟಕ್ಕೆ ಜನರು ತುತ್ತಾಗ್ತಾ ಇದ್ದಾರೆ. ಅತ್ಯಂತ ಜನರಿಗೆ ಜಗತ್ತಿನಾದ್ಯಂತ ಈ ಒಂದು ಇಂತಹ ವೈಪರೀತ್ಯದ ಸಮಸ್ಯೆಯಿಂದಾಗಿ ಆಹಾರವನ್ನು ಒದಗಿಸುವುದು ಸರ್ಕಾರಗಳಿಗೆ ಹಾಗೂ ವಿವಿಧ ಸಂಸ್ಥೆಗಳಿಗೆ ದೊಡ್ಡ ಸಮಸ್ಯೆ ಆಗಿದೆ. ಪೋಷಣಯುಕ್ತ ಆಹಾರ ಆಗಿರ್ಬೋದು, ಒಟ್ಟಾರೆ ಆಹಾರವಾಗಿರ್ಬೋದು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ 1,000 ಕೋಟಿ ಜನರಿಗೆ, ಅಂದ್ರೆ 10 ಬಿಲಿಯನ್ ಜನರಿಗೆ ಬೇಕಾಗಿರುವಂತಹ ಆಹಾರ ಭದ್ರತೆಗಾಗಿ, ಯಾಕಂದ್ರೆ ಈ ರೀತಿ ವೈಪರೀತ್ಯಗಳು ಯಾವಾಗ ಕೂಡ ಬರಬಹುದು, ಏನು ಕೋವಿಡ್ ಅಥವಾ ಮಾನವ ನಿರ್ಮಿತ ಇರಬಹುದು, ನೈಸರ್ಗಿಕ ಇರಬಹುದು. ಹಾಗಾಗಿ 10 ಬಿಲಿಯನ್ ಜನರಿಗೆ ಸಾಕಾಗುವಷ್ಟು ಆಹಾರ ಭದ್ರತೆಗೆ ಅವಶ್ಯಕ ಇರುವಂತಹ ಕಾರ್ಯಕ್ರಮ ಹಾಕಿಕೊಳ್ಬೇಕು ಅಂತ ವಿಶ್ವ ಆಹಾರ ಸಂಸ್ಥೆ ಎಲ್ಲ ರಾಷ್ಟ್ರಗಳ ಸರ್ಕಾರಗಳಿಗೆ ಜಾಗೃತಿ ಮೂಡಿಸ್ತಾ ಇದೆ. ಅದಕ್ಕಾಗಿ ಏನಿದೆ ಅಂದ್ರೆ, ಅವರು ತಮ್ಮ ಈಗಾಗಲೇ ಅನುಷ್ಠಾನ ಮಾಡ್ತಿರುವಂತಹ ಕಾರ್ಯಕ್ರಮಗಳಲ್ಲಿ ಪರಿಶೀಲನೆ ಮಾಡಿ ಸೂಕ್ತ ಬದಲಾವಣೆ ಮಾಡಿಕೊಳ್ಳಬೇಕು ಅಥವಾ ಹೊಸ ಯೋಜನೆಯನ್ನ ರೂಪಿಸಬೇಕು. ಹಾಗೂ ಎಲ್ಲ ಯೋಜನೆಗಳು ಕೂಡ ಪರಿಸರಕ್ಕೆ ಪೂರಕವಾಗಿರುವಂತಹ ಯೋಜನೆಗಳು ಆಗಿರಬೇಕು ಅಂತ ಅದು ಕರೆ ಕೊಡ್ತಾ ಇದೆ. ಹಾಗೂ ಈ ಒಂದು ಸಮಾಜದ ಕಟ್ಟಕಡೆಯ ಆರ್ಥಿಕವಾಗಿ ಹಿಂದುಳಿದಂತವರಿಗೂ ಕೂಡ ಪೋಷಣಯುಕ್ತ ಆಹಾರ ಲಭ್ಯವಾಗುವ ರೀತಿಯಲ್ಲಿ ಸಹಾಯವನ್ನು ಕೂಡ ಅವರಿಗೆ ಮಾಡಬೇಕು. ಈ ಹೊಸ ನೀತಿ ನಿರೂಪಣೆ ಸಂಶೋಧನೆ ಇವುಗಳಿಗೆ, ಅದರೊಳಗೂ ಸಣ್ಣ ರೈತರಿಗೆ ಗ್ರಾಮೀಣ ಜನರಿಗೆ. ಯಾಕಂದ್ರೆ ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ನೋಡಿದೀವಿ, ಸಣ್ಣ ಬೆಳೆಗಾರರು ಕೃಷಿಕರು ಬಹಳ ಕಷ್ಟಪಡುವಂತಾಯ್ತು. ಅದಕ್ಕಾಗಿ ಹವಾಮಾನ ವೈಪರೀತ್ಯ ಸಹಿಷ್ಣುತೆ ಇರುವಂತಹ ಕೃಷಿ ಆಹಾರ ವ್ಯವಸ್ಥೆ, ಜೊತೆಗೆ ಶಿಕ್ಷಣ, ನೈರ್ಮಲ್ಯ, ಆರೋಗ್ಯ, ಇಂಧನ, ಸಾಮಾಜಿಕ ರಕ್ಷಣೆ, ಈ ಎಲ್ಲ ರೀತಿಯ ಸವಲತ್ತನ್ನ ಕೇವಲ ಸರ್ಕಾರ ಮಾತ್ರ ಅಲ್ಲ, ಸರ್ಕಾರದ ಒಂದು ಸಂಬಂಧದ ಜೊತೆಗೆ ಖಾಸಗಿ ಸಂಸ್ಥೆಗಳು, ಸಮಾಜದ ಎಲ್ಲ ಘಟಕಗಳು, ಜನಸಾಮಾನ್ಯರು ಈ ದಿಶೆಯಲ್ಲಿ ಕೈ ಜೋಡಿಸಬೇಕು ಅಂತ ಈ ವಿಶ್ವ ಆಹಾರ ಸಂಸ್ಥೆ ಈ ವರ್ಷದ ವಿಶ್ವ ಆಹಾರ ದಿನದಂದು ಜಗತ್ತಿಗೆ ಹೇಳ್ತಾ ಇದೆ. ಇನ್ನೊಂದು ಆಶಾದಾಯಕ ಸಂಗತಿ ಅಂದ್ರೆ, ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ನಮ್ಮ ಭಾರತದ ಆಹಾರದ ಉತ್ಪಾದನೆ 300 ಮಿಲಿಯನ್ ಟನ್ ದಾಟ್ತಾ ಇದೆ ಅಂತ ಒಂದು ಆಶಾದಾಯಕ ಸಂಗತಿಯನ್ನ ಹೇಳಿದೆ. ಇದು ಒಂದು ಹೆಮ್ಮೆಯ ಸಂಗತಿ ಎಲ್ಲ ಭಾರತೀಯರಿಗೂ. ಹೌದು, ಇದರಿಂದಾಗಿ ನೋಡಿ ನಾವು ಈ ಒಂದು ಕೋವಿಡ್ ಕಾಲದಲ್ಲಿ ಎಲ್ಲರಿಗೂ ಆಹಾರ ಸಿಗುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನ ಸರ್ಕಾರ ಮಾಡಲಿಕ್ಕೆ ಶಕ್ಯ ಆಯ್ತು ಒಂದು. ಆದ್ರೆ ನಾವು ಉತ್ಪಾದಿಸುವಂತ ಆಹಾರದಲ್ಲಿ ಏನಾಗಿದೆ ಅಂತಂದ್ರೆ, ಹೆಚ್ಚು ದವಸ ಧಾನ್ಯಗಳ ಒಂದು ಪ್ರಮಾಣ ಜಾಸ್ತಿ ಇರೋದ್ರಿಂದ ಬಹಳಷ್ಟು ನಾವು 26-28 ಮಿಲಿಯನ್ ಟನ್ ಅಷ್ಟು ಆಹಾರ ಹಾಳಾಗ್ತಾ ಇದೆ ವಿವಿಧ ರೀತಿಯಲ್ಲಿ. ಸಕ್ಕರೆ ಕೂಡ ನಮಗೆ ಅವಶ್ಯಕಕ್ಕಿಂತ ಜಾಸ್ತಿ ನಾವು ಪ್ರೊಡ್ಯೂಸ್. ಅದಕ್ಕಾಗಿಯೇ ಈ ಹೊಸ ಕೃಷಿ ಕಾನೂನುಗಳ ಮೂಲಕ ಬೆಳೆ ವೈವಿಧ್ಯತೆಗೆ ಹಾಗೂ ಹೆಚ್ಚು ಪೋಷಣಯುಕ್ತ ಆಹಾರ, ಹೆಚ್ಚು ಪರಿಸರ ಸ್ನೇಹಿ ಬೆಳೆಗಳು, ಹಾ ಹೌದು ಅವು, ಜೊತೆಗೆ ನಮ್ಮ ಸಿರಿಧಾನ್ಯಗಳು, ಇವುಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಸರ್ಕಾರ ಹಲವು ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ. ತುಂಬಾ ಸಂತೋಷ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ, ತಾವಿದವರೆಗೂ ಈ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಅಮೂಲ್ಯವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ. ಇವತ್ತಿನ ಆಧುನಿಕ ಕೃಷಿ ಪದ್ಧತಿಗಳಲ್ಲಿ ಪರಿಕರಗಳ ಅತಿಯಾದ ಬಳಕೆ, ಅದರಲ್ಲೂ ರಸಗೊಬ್ಬರದ ಒಂದು ದುರ್ಬಳಕೆಯಿಂದಾಗಿ ಬೆಳೆ ಉತ್ಪಾದನೆ ಮತ್ತು ಪರಿಸರ ಸಮತೋಲನದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ಬೆಳೆ ಉತ್ಪಾದನೆ ಹೆಚ್ಚಿಸುವಂಥ ಏಕೈಕ ಗುರಿಯ ಒಂದು ಬಯಕೆಯಿಂದಾಗಿ ವಿವೇಚನೆ ಇಲ್ಲದಲೇ ರಸಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳ ಬಳಕೆ ಹೆಚ್ಚುತ್ತಾ ಸಾಕ್ತಾ ಇರೋದ್ರಿಂದ ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಾ ಇದೆ. ನೀರು ಮತ್ತು ಪರಿಸರದ ಮೇಲೆ ತೀವ್ರವಾದಂಥ ಕೆಟ್ಟ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ. ಇಂದು ಉತ್ಪಾದನಾ ಗುರಿಗೆ ಸರಿಸಮನಾಗಿ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡುವ ಸಲುವಾಗಿ ಮಣ್ಣಿಗೆ ಸೇರಿಸಬೇಕಾದಂಥ ಸಾವಯವ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸುವಂಥ ಗೋಜಿಗೆ ನಾವು ಹೋಗ್ತಾ ಇಲ್ಲ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಗುಣಮಟ್ಟದ ಅರಿಕ ಉತ್ಪಾದನೆಗೆ ಕುಂದುಂಟಾಗ್ತಾ ಇದೆ. ಇದನ್ನು ತಪ್ಪಿಸೋದಕ್ಕೆ ಕೃಷಿಯಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋದ್ರ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸ್ಕೊಳ್ಬಹುದು. ಅಲ್ಲದೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವಂತಹ ಕೀಟನಾಶಕ ಮತ್ತು ಕಳೆನಾಶಕಗಳ ಬದಲಾಗಿ ಜೈವಿಕ ವಿಧಾನ ಮತ್ತು ಸಾವಯವ ಮೂಲದ ಕೀಟನಾಶಕಗಳ ಬಳಕೆಗೆ ಹೆಚ್ಚು ಒತ್ತನ್ನು ನೀಡುವುದು ಸಾವಯವ ಕೃಷಿಯ ಮುಖ್ಯ ಉದ್ದೇಶ. ಸಾವಯವ ಕೃಷಿಯ ಮೂಲ ಉದ್ದೇಶಗಳಲ್ಲಿ ಮುಖ್ಯವಾಗಿ ಸ್ಥಳೀಯ ಸಂಪನ್ಮೂಲಗಳ ಸಂಪೂರ್ಣ ಬಳಕೆ ಮುಖ್ಯವಾದಂಥದ್ದು, ಜೊತೆಗೆ ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಆಧುನಿಕ ಕೃಷಿಯಿಂದ ಉಂಟಾಗುವಂಥ ಪರಿಸರ ಮಾಲಿನ್ಯವನ್ನು ನಾವು ಈ ಸಾವಯವ ಕೃಷಿಯಿಂದ ತಡೆಗಟ್ಟಬಹುದು. ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ದೊರೆಯುವಂತೆ ಮಾಡಬಹುದು. ಜಾನುವಾರುಗಳ ಅವಶ್ಯಕತೆಗೆ ಅನುಗುಣವಾಗಿ ನಾವು ಗುಣಮಟ್ಟದ ಆಹಾರವನ್ನು ಒದಗಿಸಬಹುದು. ಮಣ್ಣಿನ ಆರೋಗ್ಯ ಮತ್ತು ಬೆಳೆ ಉತ್ಪಾದಕತೆಯನ್ನು ಅಭಿವೃದ್ಧಿಪಡಿಸಬಹುದು. ಅವಶ್ಯಕತೆಗೆ ಅನುಗುಣವಾಗಿ ಬೆಳೆಗೆ ತಗುಲುವಂಥ ಪೀಡೆ ಅಥವಾ ಕಳೆಗಳ ನಿರ್ವಹಣೆಯ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಮಾಡ್ಕೋಬಹುದು. ಅಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಬದಲಾಗಿ ಸಾವಯವ ಗೊಬ್ಬರ ಅಥವಾ ಅದಕ್ಕೆ ಸಂಬಂಧಿಸಿದಂಥ ಪದಾರ್ಥಗಳ ಬಳಕೆಯನ್ನು ಮಾಡುವಂಥದ್ದು, ಜೊತೆಗೆ ಬೆಳೆ ಪೀಡೆಗಳಾದ ಕೀಟ ಅಥವಾ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ರಾಸಾಯನಿಕ ಪೀಡನಾಶಕಗಳ ಬದಲಾಗಿ ನೈಸರ್ಗಿಕ ಅಥವಾ ಜೈವಿಕ ಅಥವಾ ಸಸ್ಯಜನ್ಯ ಪೀಡನಾಶಕಗಳನ್ನು ನಾವು ಯಶಸ್ವಿಯಾಗಿ ಬಳಸೋದು ಈ ಒಂದು ಸಾವಯವ ಕೃಷಿಯ ಮುಖ್ಯ ಪರಿಕಲ್ಪನೆಯಾಗಿದೆ. ಸಾವಯವ ಕೃಷಿಯ ಮುಖ್ಯ ಘಟಕಗಳು ಅಂದರೆ, ನಾವು ಕನಿಷ್ಠ ಉಳುಮೆಯನ್ನು ಮಾಡಬೇಕಾಗತ್ತೆ, ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗತ್ತೆ. ಅಗತ್ಯಕ್ಕೆ ಅನುಗುಣವಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಲ್ಲಿರುವಂಥ ಸಸ್ಯ ಮತ್ತು ಪ್ರಾಣಿ ವರ್ಗಗಳ ಅಭಿವೃದ್ಧಿಗೆ ನಾವು ಪೂರಕವಾಗಿ ಕೆಲಸವನ್ನು ಮಾಡಿದಂತಾಗತ್ತೆ. ಇನ್ನು ಬೆಳೆ ಪರಿವರ್ತನೆಯನ್ನು ಕೂಡ ಅನುಸರಿಸಬೇಕು. ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ಸಸ್ಯ ಪೋಷಕಾಂಶಗಳ ಪೋಲಾಗುವಿಕೆಯನ್ನು ತಡೆಗಟ್ಟೋದಕ್ಕೆ, ಹಾಗೆಯೇ ಕಳೆ ಮತ್ತು ಪೀಡೆಗಳ ಹಾವಳಿಯನ್ನು ನಿಯಂತ್ರಣ ಮಾಡೋದಕ್ಕೆ ಬೆಳೆ ಪರಿವರ್ತನೆ ಬಹಳ ಮುಖ್ಯವಾದಂಥದ್ದು. ಅದಕ್ಕಾಗಿಯೇ ಏಕದಳ ಬೆಳೆಗಳ ನಂತರ ದ್ವಿದಳ ಧಾನ್ಯದ ಬೆಳೆಗಳನ್ನು ತಪ್ಪದೇ ಬೆಳೆಯುವುದು ಬಹಳ ಮುಖ್ಯವಾದಂಥದ್ದು. ಇನ್ನು ಮಿಶ್ರ ಬೆಳೆ ಬೇಸಾಯ ಕೂಡ ಮುಖ್ಯವಾದ ಸಾವಯವ ಕೃಷಿ ಪದ್ಧತಿ. ಒಂದು ಜಮೀನಿನಲ್ಲಿ ಏಕದಳ ಧಾನ್ಯದ ಜೊತೆಯಲ್ಲಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯೋದು ಬಹಳ ಮುಖ್ಯವಾದಂಥದ್ದು. ಇದರಿಂದ ಸೂರ್ಯನ ಬೆಳಕನ್ನು ನಾವು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಬೇರೆ ಬೇರೆ ಹಂತದಲ್ಲಿ ನಾವು ಬೆಳೆಗಳನ್ನು ಬೆಳೆಯೋದ್ರಿಂದ ಕೂಡ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಚೆನ್ನಾಗಿ ಬಳಸ್ಕೋಬಹುದು. ಇನ್ನು ಕಾಂಪೋಸ್ಟನ್ನು ಬಳಕೆ ಮಾಡಿಕೊಳ್ಳೋದು ಕೂಡ ಈ ಒಂದು ಸಾವಯವ ಕೃಷಿಯ ಮುಖ್ಯ ಅಂಶ. ನೈಸರ್ಗಿಕವಾಗಿ ದೊರೆಯುವಂಥ ಸಂಯುಕ್ತ ಸಾವಯವ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳು, ಜಾನುವಾರುಗಳ ತ್ಯಾಜ್ಯ ವಸ್ತುಗಳು, ಇವುಗಳನ್ನು ಸೂಕ್ಷ್ಮಾಣುಜೀವಿಗಳ ಸಹಾಯದಿಂದ ನಾವು ಪರಿವರ್ತನೆಯನ್ನು ಮಾಡಿಕೊಂಡು ಉತ್ತಮವಾದಂಥ ಗೊಬ್ಬರವನ್ನು ತಯಾರಿಸಬಹುದು. ಸಂಪದ್ಭರಿತ ಮತ್ತು ಸತ್ವಯುತ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಭೌತಿಕ ಗುಣಗಳಲ್ಲಿ ನಾವು ಸುಧಾರಣೆಯನ್ನು ಮಾಡ್ಕೋಬಹುದು. ಇದರ ಮೂಲಕ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬಹುದು, ಉತ್ಪಾದಕತೆಯಲ್ಲಿ ಹೆಚ್ಚಳವನ್ನು ಸಾಧಿಸಬಹುದು. ಎರೆಹುಳು ಗೊಬ್ಬರವನ್ನು ಕೂಡ ನಾವು ಲಾಭದಾಯಕವಾಗಿ ಸಾವಯವ ಕೃಷಿಯಲ್ಲಿ ಬಳಸ್ಕೋಬಹುದು. ರೈತರ ಹೊಲ ಮತ್ತು ಮನೆಗಳಲ್ಲಿ ತ್ಯಾಜ್ಯ ವಸ್ತು ರೂಪದಲ್ಲಿ ಲಭ್ಯವಾಗುವಂಥ ಈ ಒಂದು ಸಾಮಗ್ರಿಗಳನ್ನು ನಾವು ಬಳಸಿಕೊಂಡು ಎರೆಹುಳು ಸಹಾಯದಿಂದ ತಯಾರಿಸಲಾಗುವಂಥ ಎರೆಹುಳು ಹಿಕ್ಕೆ ರೂಪದ ಸಾವಯವ ಗೊಬ್ಬರ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ. ಇದರಲ್ಲಿ ಸಸ್ಯ ಪೋಷಕಾಂಶಗಳು, ಬೆಳೆ ಪ್ರಚೋದಕಗಳು ದೊರೆಯುವುದರಿಂದ ಈ ಎರೆ ಗೊಬ್ಬರವನ್ನು ಕೃಷಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ನಾವು ಬಳಸಿ ಉತ್ತಮ ಗುಣಮಟ್ಟದ ಫಸಲನ್ನು ಪಡ್ಕೋಬಹುದು. ಇನ್ನು ಹಸಿರೆಲೆ ಗೊಬ್ಬರಗಳನ್ನು ಕೂಡ ನಾವು ಸಾವಯವ ಕೃಷಿಯಲ್ಲಿ ಬಳಸ್ಕೋಬೇಕಾಗತ್ತೆ. ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಸೆಣಬು, ಡಯಂಚಾಗಳನ್ನು ಬೆಳೆ ಇಡೋದಕ್ಕೆ ಸಾಕಷ್ಟು ಮುಂಚಿತವಾಗಿ ಮುಖ್ಯ ಜಮೀನಿನಲ್ಲಿ ಬೆಳೆದು ಅವು ಹೂವಾಡುವಂಥ ಒಂದು ಹಂತದಲ್ಲಿರುವಾಗ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ರಚನೆ ಉತ್ತಮಗೊಂಡು ಫಲವತ್ತತೆ ಹೆಚ್ಚಾಗುತ್ತೆ. ಇನ್ನು ಹಿಂಡಿ ಗೊಬ್ಬರಗಳನ್ನು ಕೂಡ ನಾವು ಬಳಸ್ಕೋಬೇಕಾಗತ್ತೆ. ಅದರಲ್ಲಿ ನೆಲಗಡಲೆ ಹಿಂಡಿ, ಹೊಂಗೆ ಹಿಂಡಿ, ಹರಳು, ಬೇವು, ಹಿಪ್ಪೆಯಂತಹ ಎಣ್ಣೆಕಾಳುಗಳ ಹಿಂಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳು ಇರುತ್ತವೆ. ವಾಣಿಜ್ಯ ಬೆಳೆಗಳಾದಂಥ ಕಬ್ಬು, ತಂಬಾಕು, ದ್ರಾಕ್ಷಿ, ಬಾಳೆಯಂತಹ ಬೆಳೆಗಳಿಗೆ ಈ ಹಿಂಡಿಗಳನ್ನು ಹೆಚ್ಚಾಗಿ ಬಳಸಿ ಉತ್ತಮ ಇಳುವರಿಯನ್ನು ನಾವು ಪಡ್ಕೋಬಹುದು. ಜೈವಿಕ ಗೊಬ್ಬರಗಳು ಕೂಡ ಈ ಸಾವಯವ ಕೃಷಿಯ ಮುಖ್ಯ ಘಟಕಗಳು. ಮಣ್ಣಿನಲ್ಲಿರುವಂಥ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಹೀರಿ ಬೆಳೆಯ ಬೇರು ಮತ್ತು ಮಣ್ಣಿನಲ್ಲಿ ಸ್ಥಿರೀಕರಿಸುವಂಥ, ಜೊತೆಗೆ ಈ ಕರಗದೇ ಇರುವಂಥ ರಂಜಕವನ್ನು ಕರಗುವಂತೆ ಮಾಡುವಂತಹ, ಹಾಗೆಯೇ ಅನುಪಯುಕ್ತ ಸಾವಯವ ವಸ್ತುಗಳನ್ನು ವಿಘಟನೆಗೊಳಿಸಿ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯವಿರುವಂಥ ರೂಪದಲ್ಲಿ ಬಿಡುಗಡೆಗೊಳಿಸುವಂತಹ ಸಾಮರ್ಥ್ಯವನ್ನು ಈ ಸೂಕ್ಷ್ಮಾಣುಜೀವಿಗಳು ಹೊಂದಿದ್ದಾವೆ. ಮಣ್ಣಿನ ಫಲವತ್ತತೆ ಮತ್ತು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸೋದ್ರಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವುಗಳಲ್ಲಿ ಬಳಕೆಯಲ್ಲಿರುವಂಥ ಜೀವಾಣು ಗೊಬ್ಬರಗಳಲ್ಲಿ ರೈಜೋಬಿಯಂ, ಅಜುಟೋಬ್ಯಾಕ್ಟರ್, ಅಜೋಸ್ಪಿರ್ಲಮ್, ರಂಜಕವನ್ನು ಕರಗಿಸುವಂಥ ಜೀವಾಣುಗಳು ಮತ್ತು ಮೈಕ್ರೋಯಿಜಾಗಳು ಬಹಳ ಮುಖ್ಯವಾದಂಥವು. ಇನ್ನು ಸಾವಯವ ಕೃಷಿಯಲ್ಲಿ ಕೀಟ ಮತ್ತು ರೋಗ ನಿಯಂತ್ರಣದಲ್ಲಿ ನಾವು ಸಸ್ಯಜನ್ಯ ಪೀಡನಾಶಕಗಳನ್ನು ಬಳಸ್ಕೋಬೇಕಾಗತ್ತೆ. ಯಾಂತ್ರಿಕ ಕ್ರಮಗಳನ್ನು ಅನುಸರಿಸಬಹುದು. ಇವುಗಳಲ್ಲಿ ಪರಭಕ್ಷಕ ಕೀಟಗಳು ಅಥವಾ ಪರಾವಲಂಬಿ ಜೀವಿಯ ಬಳಕೆಯನ್ನು ಮಾಡ್ಕೋಬಹುದು, ಲಿಂಗಾಕರ್ಷಕ ಬಲೆಯನ್ನು ಬಳಕೆ ಮಾಡ್ಕೋಬಹುದು, ನಂಜುರೋಗ ಬೀಜಾಣುಗಳನ್ನು ಕೂಡ ಬಳಕೆ ಮಾಡ್ಕೋಬಹುದು. ಈ ಸಾವಯವ ಕೃಷಿಯಿಂದ ಆಗುವಂಥ ಪ್ರಯೋಜನಗಳು ಅಂದರೆ ಮಣ್ಣಿನ ಆರೋಗ್ಯವನ್ನು ನಾವು ಉತ್ತಮಗೊಳಿಸ್ಕೋಬಹುದು, ಕೃಷಿ ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬಹುದು, ಪರಿಸರದ ಸಂರಕ್ಷಣೆಯನ್ನು ಮಾಡ್ಕೋಬಹುದು, ಪರಿಸರ ಮಾಲಿನ್ಯವನ್ನು ನಾವು ತಡೆಗಟ್ಟಿ ಮನುಕುಲ ಮತ್ತು ಪ್ರಾಣಿವರ್ಗಕ್ಕೆ ಆಗುವಂಥ ಅನಾಹುತವನ್ನು ತಡೆಗಟ್ಟಬಹುದು, ಕೃಷಿ ಉತ್ಪಾದನಾ ವೆಚ್ಚವನ್ನು ನಾವು ಕಡಿಮೆಗೊಳಿಸ್ಕೋಬಹುದು, ಅಂತರ್ಜಲ ಮಾಲಿನ್ಯವನ್ನು ನಾವು ತಡೆಗಟ್ಟಬಹುದು, ಜೊತೆಗೆ ಅಂತರ್ಜಲ ಮಟ್ಟವನ್ನು ಉತ್ತಮಪಡಿಸ್ಕೋಬಹುದು. ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬೆಳೆದಂಥ ಕೃಷಿ ಉತ್ಪನ್ನಗಳಿಗೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಹೆಚ್ಚಿನ ಒಂದು ಬೇಡಿಕೆ ಇದೆ. ಇವುಗಳ ರಫ್ತಿನಿಂದ ದೇಶಕ್ಕೆ ಉತ್ತಮವಾದಂಥ ಆದಾಯ ಕೂಡ ಬರುತ್ತೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂಥ ಆಹಾರ ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತವಾಗಿರೋದ್ರಿಂದ ನಾವು ಉತ್ತಮ ಗುಣಮಟ್ಟದ ಆಹಾರವನ್ನು ಸೇವನೆ ಮಾಡದಂತಾಗುತ್ತೆ. ಇಂತಹ ಎಲ್ಲ ತರಹದ ಉಪಯುಕ್ತ ಗುಣಗಳಿರುವಂಥ ಈ ಸಾವಯವ ಕೃಷಿ ಪದ್ಧತಿಯನ್ನು ನಮ್ಮ ಎಲ್ಲ ರೈತ ಬಾಂಧವರು ಅನುಸರಿಸೋದು ಬಹಳ ಒಳ್ಳೆಯದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ, ನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಸಮಾಚಾರ ದರ್ಶನ. 9:00 ಯುವವಾಣಿ ಕಾರ್ಯಕ್ರಮದಲ್ಲಿ ನಾಗರಿಕ ಸೇವಾ ಪರೀಕ್ಷೆ ತೇರ್ಗಡೆ ಹೊಂದಿದ ಅಣ್ಣ ತಮ್ಮಂದಿರಾದ ಬೀದರ್ನ ಮೊಹಮ್ಮದ್ ಹಾರಿಸ್ ಸುಮೈರ್ ಮತ್ತು ಮೊಹಮ್ಮದ್ ನದೀಮುದ್ದೀನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪಿರ್ಲಾ. ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 11:00 ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, ಮನೋಹರ ಪ್ರಸಾದ್ ಅವರಿಂದ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಮಾಲತಿ ಹೆಗಡೆ, ಪ್ರಸ್ತುತಿ ದಿವಾಕರ ಹೆಗಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ.